ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, ಬಿ ಪಿ ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಬಿಪಿ ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ. ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲಪ್ಪ. ಯೋಚನೆ ಮಾಡ್ಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM, ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕ್ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈಗ ಕೇಳಿ ಪೌಷ್ಟಿಕ ಆಹಾರ ಭದ್ರತೆಯಲ್ಲಿ ಬೆಳೆ ಮತ್ತು ಬೆಳೆಗಳ ಮಹತ್ವ, ಈ ಕುರಿತು ಮಾಹಿತಿ ನೀಡುತ್ತಾರೆ ಶಿವಮೊಗ್ಗದ ಬಿಸಿ ಶಂಕರಲಿಂಗಪ್ಪ. ಕೃಷಿ ನಾವು ಹೆಚ್ಚಿಗೆ ಮಹತ್ವವನ್ನು ಕೊಡ್ತಕ್ಕಂಥ ಅಂಶಗಳು ಆಹಾರ ಭದ್ರತೆ. ಎಲ್ಲರಿಗೂ ಆಹಾರ ಸಿಗುವಂತಾಗಬೇಕು. ಅಷ್ಟೇ ಅಲ್ಲ, ಪೌಷ್ಟಿಕ ಭದ್ರತೆ ಅಂದರೆ ನಾವು ತಿಂದಂಥ ಆಹಾರದಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ಪೌಷ್ಟಿಕಾಂಶಗಳನ್ನು ಒದಗಿಸ್ತಕ್ಕಂಥ ಆಹಾರ ಬೇಕು, ಆಹಾರದ ಭದ್ರತೆ. ಆಮೇಲೆ ಇನ್ನು ಮುಖ್ಯವಾಗಿ ನಮ್ಮ ಕೃಷಿ ಸುಸ್ಥಿರವಾಗಿರಬೇಕು, ಅಂದರೆ ನಿರಂತರವಾಗಿ ಒಳ್ಳೆಯ ಇಳುವರಿಯನ್ನು ಪಡಿತಕ್ಕಂಥ ಒಂದು ಕೃಷಿಯಾಗಬೇಕು. ಅದರ ಜೊತೆಗೆ ನಮ್ಮ ಕೃಷಿ ಲಾಭದಾಯಕವಾಗಿರಬೇಕು. ಸೊ ಈ ಎಲ್ಲ ಪ್ರಾಮುಖ್ಯತೆಗಳನ್ನು ಪಡಿಬೇಕಾದ್ರೆ ನಾವು ಮಣ್ಣಿನ ಆರೋಗ್ಯ ಬಹಳ ಮುಖ್ಯ. ಮಣ್ಣು ಆರೋಗ್ಯವಾಗಿದ್ದರೆ ಮಾತ್ರ ನಾವು ಸುಸ್ಥಿರ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ಈ ಬೇಳೆಕಾಳುಗಳ ಪಾತ್ರ ಬಹಳ ಮುಖ್ಯ. ಈ ಬೇಳೆಕಾಳುಗಳು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಜೊತೆಗೆ ನಮ್ಮ ಬೇಳೆಕಾಳು ಬೆಳೆಗಳಿಂದ ಬಂದಂಥ ಉತ್ಪನ್ನದಲ್ಲಿ ಅನೇಕ ಪೋಷಕಾಂಶಗಳು ಇರೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಹಾಯವಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಈ ದ್ವಿದಳ ಧಾನ್ಯ ಬೆಳೆಗಳ ಪ್ರಾಮುಖ್ಯತೆಯನ್ನು ಪರಿಗಣಿಸಿ ವಿಶ್ವ ಆರೋಗ್ಯ ಸಂಸ್ಥೆಯವರು 2006 ವರ್ಷವನ್ನು ಅಂತಾರಾಷ್ಟ್ರೀಯ ಬೇಳೆಕಾಳು ವರ್ಷ ಅಂತ ಘೋಷಣೆ ಮಾಡಿದ್ದಾರೆ. ಇದರ ಒಂದು ಮುಖ್ಯ ಉದ್ದೇಶ ಏನಂತಂದ್ರೆ ಈ ಬೇಳೆಕಾಳು ಬೆಳೆಗಳಿಂದ ಆಗ್ತಕ್ಕಂಥ ಪ್ರಯೋಜನಗಳನ್ನು ರೈತರಿಗೆ ಮನವರಿಕೆ ಮಾಡತಕ್ಕಂಥದ್ದು ಬಹಳ ಮುಖ್ಯ ಉದ್ದೇಶ. ಹಾಗೂ ಈ ಬೇಳೆಕಾಳು ಬೆಳೆಗಳ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಪ್ರೋತ್ಸಾಹ ಮಾಡಲಿಕ್ಕೆ ಈ ವರ್ಷವನ್ನ ಅಂತಾರಾಷ್ಟ್ರೀಯ ಬೇಳೆಕಾಳು ವರ್ಷ ಅಂತ ಘೋಷಣೆ ಮಾಡಲಾಗಿದೆ. ಈ ಒಂದು ವಿಚಾರ ಸಂಕಿರಣ ಮಣ್ಣು ಮತ್ತು ಜನಾರೋಗ್ಯಕ್ಕಾಗಿ ಬೇಳೆಕಾಳು ಬೆಳೆಗಳು ಅಂತ ಒಂದು ವಿಷಯವನ್ನ ಇಟ್ಟಿರೋದು ಬಹಳ ಸಮಂಜಸ, ಅರ್ಥಗರ್ಭಿತವಾಗಿದೆ. ಈ ನಿಟ್ಟಿನಲ್ಲಿ ಹೇಗೆ ಈ ಬೇಳೆಕಾಳುಗಳು ನಮ್ಮ ಭೂ ಫಲವತ್ತತೆಯನ್ನ ಭೂಮಿಯ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವ ವಿಷಯದಲ್ಲಿ ಕೆಲವೊಂದು ಮಾಹಿತಿಗಳನ್ನು ತಮ್ಮ ಮುಂದೆ ಮಂಡಿಸಲಿಕ್ಕೆ ನನಗೆ ಬಹಳ ಇಷ್ಟವಾಗುತ್ತೆ. ನಮ್ಮ ಮುಖ್ಯ ಬೇಳೆಕಾಳು ಬೆಳೆಗಳು ತೊಗರಿ, ಕಡಲೆ, ಹೆಸರು, ಉದ್ದು, ಅಲಸಂದಿ, ಹುರುಳಿ, ಅವರೆ, ಇವು ನಮ್ಮ ಮುಖ್ಯವಾದಂತ ಬೇಳೆಕಾಳು ಬೆಳೆಗಳು. ಈ ಬೇಳೆಕಾಳುಗಳನ್ನು ನಾವು ಭೂ ಫಲವತ್ತತೆಯನ್ನ ಅಥವಾ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಬಹಳ ಸಹಾಯಕವಾಗುತ್ತೆ. ಈ ಬೇಳೆಕಾಳು ಬೆಳೆಗಳನ್ನ ನಾವು ಭೂ ಸುಸ್ಥಿರತೆಯನ್ನು ಕಾಪಾಡಲು ಸಲುವಾಗಿ ನಾವು ಇವುಗಳಿಗೆ ರಾಮಬಾಣ ಔಷಧ ಇದ್ದಂತೆ ಅಂತಲೂ ಸಹ ನಾವು ಕರಿತಾ ಇದ್ದೀವಿ. ಆಮೇಲೆ ಈ ಬೇಳೆಕಾಳುಗಳು ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂಥ ಎಲ್ಲಾ ಪೋಷಕಾಂಶಗಳನ್ನು ಹೊಂದಿಕೊಂಡಿರೋದ್ರಿಂದ ನಾವು ಬೇಳೆಕಾಳು ಬೆಳೆಗಳನ್ನ ಪೋಷಕಾಂಶಗಳ ಆಗರ ಎಂದು ಸಹ ಪರಿಗಣಿಸಲಾಗುತ್ತೆ. ಬೇಳೆಕಾಳುಗಳು ಮಣ್ಣಿನ ಆರೋಗ್ಯವನ್ನ ಹೇಗೆ ಸುಧಾರಿಸುತ್ತವೆ ಅಂದರೆ ಈ ಬೇಳೆಕಾಳು ಬೆಳೆಗಳಿಗೆ ಕೆಲವೊಂದು ಅದ್ವಿತೀಯವಾದಂತ ವಿಶೇಷ ಗುಣಗಳು ಈ ಬೇಳೆಕಾಳುಗಳಿದ್ದಾವೆ. ಮುಖ್ಯವಾದಂತ ವಿಶೇಷ ಗುಣಗಳು ಏನಂದ್ರೆ ಈ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನ ಸ್ಥಿರೀಕರಣ ಮಾಡೋದು, ಆಮೇಲೆ ಹೆಚ್ಚಾಗಿ ಎಲೆಗಳನ್ನ ಉದುರಿಸೋದು, ಬೇರಿನಿಂದ ಕೆಲವೊಂದು ಇಂಗಾಲ ಆಮ್ಲಗಳನ್ನ ಶ್ರವಣೆ ಮಾಡೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಈ ಬೇಳೆಕಾಳು ಬೆಳೆಗಳನ್ನು ಬೆಳೆಯೋದ್ರಿಂದ ಮಣ್ಣಿನ ಎಲ್ಲಾ ಗುಣಗಳು ಅಂದ್ರೆ ಮಣ್ಣಿನ ಭೌತಿಕ ಗುಣ, ಮಣ್ಣಿನ ರಾಸಾಯನಿಕ ಗುಣ ಮತ್ತು ಮಣ್ಣಿನ ಜೈವಿಕ ಗುಣಗಳು ಬಹಳ ಸುಧಾರಣೆಯಾಗುತ್ತೆ. ಅದು ಅಲ್ಲದೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಆಗುತ್ತೆ, ಆಮೇಲೆ ಉತ್ತಮ ಕಳೆ ನಿಯಂತ್ರಣ ಆಗುತ್ತೆ. ಈ ಬೇಳೆಕಾಳುಗಳು ಬೆಳೆಗಳು ಸಾವಯವ ಕೃಷಿಗೆ ಬಹಳ ಯೋಗ್ಯವಾದಂತ ಬೆಳೆಗಳು. ತಮಗೆಲ್ಲ ಗೊತ್ತಿದ್ದ ಹಾಗೆ ಈ ಬೇಳೆಕಾಳುಗಳು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನ ಹೀರಿಕೊಂಡು ಭೂ ಫಲವತ್ತತೆಯನ್ನ ಹೆಚ್ಚು ಮಾಡಲಿಕ್ಕೆ ಬಹಳ ಸಹಕಾರಿ. ವಾತಾವರಣದಲ್ಲಿ ಸಾರಜನಕ ಯಥೇಚ್ಛವಾಗಿದೆ, ಸುಮಾರು 80% ಸಾರಜನಕ ಗಾಳಿನಲ್ಲಿದೆ. ಒಂದು ಅಂದಾಜಿನ ಪ್ರಕಾರ ಹೇಳಬಹುದಾದ್ರೆ ಒಂದು ಹೆಕ್ಟೇರ್ ವಾತಾವರಣ ಪ್ರದೇಶದಲ್ಲಿ 6400 kg ಸಾರಜನಕ ಇದೆ. ಅಂದ್ರೆ ಗಾಳಿಯಲ್ಲಿ ಯಥೇಚ್ಛವಾಗಿ ಸಾರಜನಕ ಇದೆ. ಈ ಸಾರಜನಕವನ್ನ ಹೀರ್ಕೊಳ್ತಕ್ಕಂಥ ಒಂದು ವಿಶಿಷ್ಟ ಗುಣ ನಮ್ಮ ಬೇಳೆಕಾಳು ಬೆಳೆಗಳಿಗೆ ಮಾತ್ರ ಇದೆ. ಆದ್ದರಿಂದ ಈ ಬೇಳೆಕಾಳುಗಳು ಭೂ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ಬಹಳ ಸಹಕಾರಿ. ಈ ದ್ವಿದಳ ಧಾನ್ಯ ಬೆಳೆಗಳು ಸಾಮಾನ್ಯವಾಗಿ ಒಂದು ವರ್ಷಕ್ಕೆ 50-500 kg ಸಾರಜನಕವನ್ನ ಸ್ಥಿರೀಕರಣ ಮಾಡತಕ್ಕಂತ ಒಂದು ಶಕ್ತಿ ಇದೆ. ಆಮೇಲೆ ಇವನು ಕಡಲೆ ಒಂದು ಹೆಕ್ಟರ್ ಪ್ರದೇಶಕ್ಕೆ ಸುಮಾರು 60-105 kg ಸಾರಜನಕವನ್ನ ಹೀರಿಕೊಂಡು ಆ ಬೆಳೆಗಳಿಗೆ ಕಡಲೆಗೆ ಒದಗಿಸತಕ್ಕಂತ ಗುಣ ಇದೆ. ಸಾಮಾನ್ಯವಾಗಿ ಈ ಬೇಳೆಕಾಳು ಬೆಳೆಗಳಿಗೆ ನಾವು ಅದಕ್ಕೆ ಬೇಕಾದಂತ ಸಾರಜನಕವನ್ನ ದ್ವಿದಳ ಧಾನ್ಯ ಬೆಳೆಗಳು ಹೀರ್ಕೊಳ್ತಕ್ಕಂತ ಶಕ್ತಿ ಇರೋದ್ರಿಂದ ನಾವು ಹೆಚ್ಚಿನ ಸಾರಜನಕವನ್ನ ಕೊಡಲಿಕ್ಕೆ ಏನು ಕೊಡ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಒಂದು ವರ್ಷಕ್ಕೆ ಸಾರಜನಕ ಸ್ಥಿರೀಕರಣದಿಂದ ಸುಮಾರು 35 million tons ಆ ಸಾರಜನಕ ಸ್ಥಿರೀಕರಣವಾಗುತ್ತೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ವರ್ಷಕ್ಕೆ ಸುಮಾರು ಈ ಬೇಳೆಕಾಳು ಬೆಳೆಗಳಿಂದ 2.47 million tons ವಾತಾವರಣದ ಸಾರಜನಕ ಸ್ಥಿರೀಕರಣ ಆಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಈ ಬೇಳೆಕಾಳು ಬೆಳೆಗಳು ತಮಗೆ ಬೇಕಾದಂತ ಸಾರಜನಕವನ್ನು ಸಹಜೀವನ ಸಾರಜನಕ ಸ್ಥಿರೀಕರಣದಿಂದ ಬೇಳೆಕಾಳುಗಳು ಪಡೆಯುತ್ತವೆ. ಆದ್ದರಿಂದ ಈ ಸ್ಥಿರೀಕರಣ ಕೊಂಡಂತ ಸಾರಜನಕ ಸಾಮರ್ಥ್ಯ ಜಾಸ್ತಿ, ಯಾಕಂತಂದ್ರೆ ಅದು ನೀರಿನಲ್ಲಿ ಕರಗಿ ಬಸಿದು ಹೋಗೋದಿಲ್ಲ. ಇದರಿಂದ ನಾವು ಹಾಕಿದಂತ ರಸಗೊಬ್ಬರಗಳಿಗಿಂತ ಸ್ಥಿರೀಕೊಂಡ ಸಾರಜನಕ ಬಹಳ ಉತ್ತಮ. ಆಮೇಲೆ ಒಂದು ಮುಖ್ಯ ಗಮನವನ್ನ ನಾವು ಹರಿಸಬೇಕಂತಂದ್ರೆ ಇಲ್ಲಿ ನಾವು ಉಪಯೋಗ ಮಾಡಬೇಕಾದಂತ ರೈಸೋಬಿಯಂ ಅದು ಬಹಳ ಮುಖ್ಯ. ಉತ್ತಮ ಗುಣಮಟ್ಟದ ರೈಸೋಬಿಯಂ ನಾವು ಬಳಸಿದ್ದೇ ಆದರೆ ವಾತಾವರಣದಲ್ಲಿರುವಂತಹ ಸಾರಜನಕವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸ್ಥಿರೀಕರಣಗೊಂಡು ನಮ್ಮ ಹಾಲಿ ಬೆಳೆಗೆ ಒದಗಿಸುತ್ತದೆ. ಈ ರೀತಿ ಸಾರಜನಕ ಸ್ಥಿರೀಕರಣದಿಂದ ಪರಿಸರದ ಮೇಲೆ ಒಂದು ಉತ್ತಮ ಪರಿಣಾಮ ಬೀರುತ್ತೆ. ಯಾಕಂತಂದ್ರೆ ನಾವು ರಸಗೊಬ್ಬರವನ್ನ ಭೂಮಿಗೆ ಹಾಕಿದಾಗ ಆ ರಸಗೊಬ್ಬರದಿಂದ ನೈಟ್ರಸ್ ಅನಿಲ ಬಿಡುಗಡೆ ಆಗುತ್ತೆ. ಇದು ನೈಟ್ರಸ್ ಅನಿಲ ಶಾಖವನ್ನ ಹೀರಿಕೊಂಡು ವಾತಾವರಣದ ಉಷ್ಣತೆಯನ್ನ ಜಾಸ್ತಿ ಮಾಡುತ್ತೆ. ಇದು ನೈಟ್ರಸ್ ಆಕ್ಸೈಡ್ ನಾವು ಬೇಳೆಕಾಳು ಬೆಳೆಗಳನ್ನ ಹಾಕಿದಾಗ ನಾವು ಉಪಯೋಗಿಸ್ತಕ್ಕಂತ ರಸಗೊಬ್ಬರ ಕಡಿಮೆ ಇರೋದ್ರಿಂದ ಈ ಒಂದು ಪರಿಣಾಮ ಇರೋದಿಲ್ಲ. ಆಮೇಲೆ ಈ ನಾವು ರಸಗೊಬ್ಬರ ತಯಾರು ಮಾಡಬೇಕಾದ್ರೆ ಈ ಪೆಟ್ರೋಲಿಯಂ ಉತ್ಪನ್ನಗಳು ಬೇಕು. ಯಾವಾಗ ಈ ಪೆಟ್ರೋಲಿಯಂ ಉತ್ಪನ್ನಗಳನ್ನು ನಾವು ಜಾಸ್ತಿ ಮಾಡ್ತೀವೋ ಅದರಿಂದ ಬಿಡುಗಡೆಯಾದಂತ ಇಂಗಾಲದ ಡೈಆಕ್ಸೈಡ್ ವಾತಾವರಣಕ್ಕೆ ಸೇರಿ ವಾತಾವರಣದ ಉಷ್ಣತೆಯನ್ನು ಹೆಚ್ಚು ಮಾಡುತ್ತೆ. ಅದರಿಂದ ಸಹ ಉಷ್ಣತೆ ಜಾಸ್ತಿಯಾಗಿ ಈಗ ನಾವೇನು ಈಗ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಿದೀವಲ್ಲ ಅದು ಆಗಲಿಕ್ಕೆ ಆಗುತ್ತೆ. ಒಟ್ಟಾರೆ ನಾವು ಈ ಸಹಜೀವನ ಸಾರಜನಕ ಸ್ಥಿರೀಕರಣದಿಂದ ಬಿಡುಗಡೆಯ ಹೊರ ಚೆಲ್ತಕ್ಕಂತ ಹಸಿರು ಅನಿಲಗಳನ್ನು ಕಡಿಮೆ ಮಾಡಿ ನಾವು ವಾತಾವರಣದ ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ ಈ ಬೇಳೆಕಾಳುಗಳು ಬಹಳ ಉತ್ತಮ. ಆಮೇಲೆ ನಾನು ನಿಮ್ಗೆ ಹೇಳಿದೆ ಮೊದಲೇನೆ, ಸೊ ಈ ಬೇಳೆಕಾಳುಗಳು ಮಣ್ಣಿನ ಸಾವಯವ ಅಂಶವನ್ನ ಹೆಚ್ಚು ಮಾಡಲಿಕ್ಕೆ ಬಹಳ ಪ್ರಯೋಜನಕಾರಿ. ಯಾಕಂತಂದ್ರೆ ಈ ಸಾಮಾನ್ಯವಾಗಿ ಬೇಳೆಕಾಳುಗಳು ಹೆಚ್ಚಿನ ಪ್ರಮಾಣದಲ್ಲಿ ಎಲೆಗಳನ್ನು ಉದುರಿಸ್ತವೆ. ಒಂದು ಅಂದಾಜಿನ ಪ್ರಕಾರ ತೊಗರಿನಲ್ಲಿ ಸುಮಾರು 3-3.5 tons ಎಲೆ ಉದುರುತ್ತೆ. ಸೊ ಈ ರೀತಿ ಎಲೆ ಉದುರಿದಂತ ಎಲೆಗಳನ್ನ ಮಣ್ಣಿಗೆ ಸೇರಿಸೋದ್ರಿಂದ ನಾವು ಮಣ್ಣಲ್ಲಿ ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡಿಕೊಳ್ಬಹುದು. ಹಾಗೂ ಎಲೆಗಳನ್ನು ಮಣ್ಣಿಗೆ ಸೇರಿಸೋದ್ರಿಂದ ಮುಂದಿನ ಬೆಳೆಗೆ ಸುಮಾರು 25-50 kg ಸಾರಜನಕ ಸಿಗುತ್ತೆ. ಇನ್ನು ಅನೇಕ ಬೇಳೆಕಾಳು ಬೆಳೆಗಳಾದಂತ ಹೆಸರು, ಉದ್ದು, ಹಲಸಂದಿ ಅವುಗಳನ್ನು ಕಟಾವು ಆದ ನಂತರ ಉಳಿದಂತ ಬೆಳೆ ಅವಶೇಷಗಳನ್ನು ಮಣ್ಣಿಗೆ ಸೇರಿಸಿದರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಆಮೇಲೆ ಬೇಳೆಕಾಳು ಬೆಳೆಗಳಲ್ಲಿ ಈ ಬೇರಿನ ತೂಕ ಕೊಯ್ಲು ಆದ ನಂತರ ಈ ಭೂಮಿನಲ್ಲಿ ಸುಮಾರು ಈ ಕಡಲೆಗೆ ಸಹ ಒಂದು 800-900 kg ಬೇರು ಮಣ್ಣಿನಲ್ಲಿ ಉಳಿದು ಅದು ಮಣ್ಣಿನಲ್ಲಿ ಕಳಿತು ಸಾವಯವ ಗೊಬ್ಬರ ಆಗಿ ಆಗುತ್ತೆ. ನಾವು ಬೆಳೆ ಪದ್ಧತಿನಲ್ಲಿ ಯಾವಾಗಲೂ ಈ ಬೇಳೆ ಕಾಳು ಬೆಳೆಗಳನ್ನ ಬೆಳೆಯುವುದು ಅತಿ ಮುಖ್ಯ. ನಾವು ಪದೇ ಪದೇ ಈ ಏಕದಳ ಧಾನ್ಯಗಳನ್ನ ಬೆಳೆಯುವ ಬದಲು ಏಕದಳ ಬೆಳೆ ಒಂದು ವರ್ಷ ನಂತರ ಈ ಬೇಳೆಕಾಳು ಬೆಳೆಗಳನ್ನ ಬೆಳೆಯೋದ್ರಿಂದ ನಾವು ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೂ ಒಂದು ಮುಖ್ಯವಾದಂತ ಅಂಶ, ಈ ಬೇಳೆಕಾಳಿನ ಬೇರುಗಳು ಈ ಸಾವಯವ ಆಮ್ಲಗಳನ್ನು ಹೊರಸೂಸುತ್ತವೆ. ಬೇಳೆಕಾಳು ಬೆಳೆಗಳು ಆಮ್ಲವನ್ನ ಹೊರಸೂಸೋದ್ರಿಂದ ಮಣ್ಣಿನಲ್ಲಿ ಬೆಳೆಗಳಿಗೆ ದೊರಕದೇ ಇರತಕ್ಕಂತ ರಂಜಕ ಸುಲಭವಾಗಿ ದೊರಕತಕ್ಕಂತ ರೂಪಕ್ಕೆ ಪರಿವರ್ತನೆಗೊಳ್ಳುತ್ತೆ. ಇವನ್ ನೋಡಿ ನಮ್ಮ ಅನೇಕ ಬೇಳೆಕಾಳು ಬೆಳೆಗಳು ಇವನ್ ಕಡಲಿನಲ್ಲಿನೂ ಸಹ ಒಂದು ಬೇರಿನಿಂದ ಒಂದು ಸಾವಯವ ಆಮ್ಲ ಬಿಡುಗಡೆ ಆಗುತ್ತೆ. ಅದೇ ರೀತಿ ತೊಗರಿಯಿಂದಲೂ ಸಹ ಬಿಡುಗಡೆ ಆಗುತ್ತೆ. ಇದೇ ರೀತಿ ಅನೇಕ ಬೇಳೆಕಾಳು ಬೆಳೆಗಳ ಬೇರುಗಳಿಂದ ಸಾವಯವ ಆಮ್ಲಗಳು ಬಿಡುಗಡೆಯಾಗಿ ಮಣ್ಣಲ್ಲಿ ಅಲಭ್ಯ ಸ್ಥಿತಿನಲ್ಲಿ ಇರತಕ್ಕಂತ ರಂಜಕ ಬೆಳೆಗಳಿಗೆ ದೊರಕುವ ರೂಪಕ್ಕೆ ಬದಲಾವಣೆಯಾಗಿ ಆಗಿರೋದ್ರಿಂದ ನಾವು ಈ ರಂಜಕ ಗೊಬ್ಬರದ ಸಾಮರ್ಥ್ಯವನ್ನ ನಾವು ಹೆಚ್ಚು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಬೇಳೆಕಾಳುಗಳು ಈ ಭೂಮಿಯ ಎಲ್ಲಾ ಗುಣಗಳನ್ನು ಸುಧಾರಣೆ ಮಾಡಲಿಕ್ಕೆ ಬಹಳ ಸಹಕಾರಿ. ಈ ಭೂಮಿಯ ಭೌತಿಕ ಗುಣ ಅಂದ್ರೆ ಅಂತ ಅಂದ್ರೆ ಇವನ್ ಮಣ್ಣಿನ ರಚನೆಯಲ್ಲೂ ಸಹ ಉತ್ತಮಗೊಳ್ಳುತ್ತೆ. ಸಾಮಾನ್ಯವಾಗಿ ಮಣ್ಣಿನಲ್ಲಿ ಯಾವಾಗ ಸಾವಯವ ಇಂಗಾಲದ ಅಂಶ ಜಾಸ್ತಿ ಆಗುತ್ತೋ ಅವಾಗ ಮಣ್ಣಿನ ರಚನೆಯೂ ಸಹ ಉತ್ತಮಗೊಂಡು ನೀರನ್ನ ಹೀರ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ. ಅದೇ ರೀತಿ ಮಣ್ಣು ನೀರನ್ನ ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ಗಾಳಿ ನಮ್ಮ ಬೇಳೆಕಾಳು ಬೆಳೆಯ ಬೇರುಗಳು ಆಳವಾಗಿ ಭೂಮಿನಲ್ಲಿ ಹೋಗಿ ಭೂಮಿಯ ಪದರು ಸಡಿಲವಾಗಿರೋದ್ರಿಂದ ಗಾಳಿ ಆಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಮಣ್ಣಿನಲ್ಲಿ ಗಾಳಿ ಚೆನ್ನಾಗಿ ಆಡೋದು ಬಹಳ ಮುಖ್ಯ. ಯಾಕಂತಂದ್ರೆ ಬೇರಿನ ಬೆಳವಣಿಗೆಗೆ ಒಳ್ಳೆ ಆಮ್ಲಜನಕ ಸಿಗಬೇಕು. ಅದೇ ರೀತಿ ಪೋಷಕಾಂಶಗಳನ್ನ ಮಣ್ಣಿನಿಂದ ಹೀರ್ಕೊಳ್ಬೇಕಾದ್ರೆ ಮಣ್ಣಿನಲ್ಲಿ ಬೇರುಗಳು ಚೆನ್ನಾಗಿ ಉಸಿರಾಟ ಮಾಡಬೇಕು. ಮಣ್ಣು ಯಾವಾಗ ಸಡಿಲವಾಗಿರುತ್ತೋ ಅವಾಗ ಮಣ್ಣಿನಲ್ಲಿ ಗಾಳಿ ಅಂಶ ಚೆನ್ನಾಗಿದ್ದು ಬೇರುಗಳು ಚೆನ್ನಾಗಿ ಉಸಿರಾಡಿ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಹೀರ್ಕೊಳ್ಳಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಆಮೇಲೆ ಈ ಬೇಳೆಕಾಳು ಬೆಳೆಗಳು ಮಣ್ಣಿನ ಫಲವತ್ತತೆಯನ್ನ ಹೆಚ್ಚು ಮಾಡಲಿಕ್ಕೆ ಬಹಳ ಸಹಕಾರಿ. ಸುಮಾರು ನಾನು ನಿಮ್ಗಲೇ ಹೇಳಿದ್ದೀನಿ, ಬೇಳೆಕಾಳು ಬೆಳೆಗಳು ಒಂದು ಹೆಕ್ಟೇರ್ಗೆ 25-100 kg ಸಾರಜನಕವನ್ನ ಮುಂದಿನ ಬೆಳೆಗೆ ಒದಗಿಸಿಕೊಳ್ತವೆ. ಆದ್ರಿಂದ ನಾವು ಈ ಬೇಳೆಕಾಳು ಬೆಳೆಗಳನ್ನ ಬೆಳೆದ ನಂತರ ಏಕದಳ ಧಾನ್ಯಗಳನ್ನ ಬೆಳೆದ್ರೆ ಸಾಮಾನ್ಯ ತಮಗೆಲ್ಲ ಗೊತ್ತಿದ್ದ ಹಾಗೆ ಏಕದಳ ಬೆಳೆಗಳ ಇಳುವರಿ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಬೇಳೆಕಾಳು ಬೆಳೆ ಬೆಳೆದ ನಂತರ ಏಕದಳ ಧಾನ್ಯಗಳನ್ನು ಬೆಳೆದಾಗ ನಾವು ಇವನ್ನು ಸಾರಜನಕದ ಪ್ರಮಾಣವನ್ನು ಸಹ ನಾವು ಕಡಿಮೆ ಮಾಡಬಹುದು. ಸುಮಾರು 25% ಸಾರಜನಕವನ್ನ ನಾವು ಕಡಿಮೆ ಮಾಡೋದು. ಉದಾಹರಣೆಗೆ ಹೇಳಬೇಕಾದ್ರೆ ಭತ್ತಕ್ಕೆ ಸುಮಾರು ನಾವು 100 kg ಸಾರಜನಕವನ್ನು ಶಿಫಾರಸು ಮಾಡ್ತೀವಿ. ಇಂದಿನ ಬೆಳೆ ದ್ವಿದಳ ಧಾನ್ಯ ಬೆಳೆಯಾಗಿದೆ, ನಾವು ಒಂದು 75 kg ಸಾರಜನಕವನ್ನ ನಾವು ಕೊಟ್ಟರೆ ಸಾಕಾಗುತ್ತೆ. ಅಂದ್ರೆ ನಾವು ಬೇಳೆಕಾಳು ಬೆಳೆಗಳನ್ನ ಬೆಳೆಯೋದ್ರಿಂದ ಸಾರಜನಕ ಗೊಬ್ಬರದ ಪ್ರಮಾಣವನ್ನ ಕಡಿಮೆ ಮಾಡಿ ವಾತಾವರಣವನ್ನ ಕುಲುಷಿತವಾಗೋದನ್ನ ನಾವು ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ. ಬೇಳೆಕಾಳು ಬೆಳೆಗಳು ಮಣ್ಣಿನ ಜೈವಿಕ ಗುಣವನ್ನು ಸಹ ಉತ್ತಮ ಪಡಿಸಲಿಕ್ಕೆ ಬಹಳ ಸಹಕಾರಿ. ಮಣ್ಣು ಸಹ ಒಂದು ಸಜೀವ ವಸ್ತು. ಮಣ್ಣಿನಲ್ಲಿ ಲಕ್ಷಾಂತರ ಸೂಕ್ಷ್ಮಾಣು ಜೀವಿಗಳಿದ್ದಾವೆ. ಆ ಸೂಕ್ಷ್ಮಾಣು ಜೀವಿಗಳ ಆಹಾರ ಅಂತಂದ್ರೆ ಮಣ್ಣಿನಲ್ಲಿರ್ತಕ್ಕಂತ ಸಾವಯವ ಅಂಶ. ನಾವು ಬೇಳೆಕಾಳು ಬೆಳೆಗಳನ್ನು ಬೆಳೆಯೋದ್ರಿಂದ ಮಣ್ಣಿನ ಸಾವಯವ ಅಂಶ ಜಾಸ್ತಿಯಾಗಿ ಜೈವಿಕ ಕ್ರಿಯೆಗಳ ಒಂದು ಕ್ರಿಯೆ ಜಾಸ್ತಿಯಾಗಿ ಮಣ್ಣಿನ ಆರೋಗ್ಯ ಉತ್ತಮಗೊಳ್ಳುತ್ತೆ. ಈ ಬೇಳೆಕಾಳು ಬೆಳೆಗಳು ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಲ್ಲಿ ಬಹಳ ಸಹಕಾರಿ. ಯಾಕಂತಂದ್ರೆ ಈ ಬೇಳೆಕಾಳು ಬೆಳೆಗಳು ನನ್ನ ಸಾಮಾನ್ಯವಾಗಿ ನಾವು ಬೆಳೆದಾಗ ಭೂಮಿಯನ್ನು ಬೇಗನೆ ಆವರಿಸಿಕೊಂಡು ಮಳೆ ನೀರಿನ ವೇಗವನ್ನು ಕಡಿಮೆ ಮಾಡಿ ಬಿದ್ದಂತ ಮಳೆ ನೀರು ಅಲ್ಲೇ ಇಂಗ್ಲಿಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಭೂಮಿಯನ್ನ ಸಂಪೂರ್ಣವಾಗಿ ಈ ಬೇಳೆಕಾಳು ಬೆಳೆಗಳು ಆವರಿಸಿಕೊಳ್ಳೋದ್ರಿಂದ ಭೂಮಿಯಿಂದ ನೀರು ಆವಿಯಾಗೋದು ಸಹ ಕಡಿಮೆ ಆಗುತ್ತೆ. ಈ ರೀತಿ ಬೇಳೆಕಾಳು ಬೆಳೆಗಳು ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಲ್ಲಿ ಬಹಳ ಉಪಯೋಗ ಮಾಡ್ತವೆ. ಆಮೇಲೆ ಮುಖ್ಯವಾಗಿ ಇನ್ನೊಂದು ವಿಶೇಷ ಗುಣ, ಸಾಮಾನ್ಯವಾಗಿ ಈ ಬೇಳೆಕಾಳು ಬೆಳೆಗಳು ಭೂಮಿಯನ್ನ ಬೇಗ ಆಕ್ರಮಿಸಿಕೊಳ್ಳೋದ್ರಿಂದ ಕಳೆ ಹಾವಳಿ ಬಹಳ ಕಡಿಮೆ ಆಗುತ್ತೆ, ಕಳೆಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಸಾಮಾನ್ಯವಾಗಿ ಎಲ್ಲಿ ಯಾವ ಜಮೀನಿನಲ್ಲಿ ಕಳೆಗಳು ಜಾಸ್ತಿ ಇರುತ್ತೆ ಅಂತ ಪ್ರದೇಶದಲ್ಲಿ ನಾವು ಸಾಮಾನ್ಯವಾಗಿ ಅಲಸಂದಿ ಬೆಳಿಲಿಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಯಾಕಂದ್ರೆ ಅಲಸಂದಿಗೆ ಏನಂದ್ರೆ ವಿಶೇಷ ಗುಣ, ಅದು ಶೀಘ್ರವಾಗಿ ಬೆಳೆದು ಭೂಮಿಯನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳೋದ್ರಿಂದ ಕಳೆಗಳ ಬೆಳವಣಿಗೆ ಬಹಳ ಕಡಿಮೆ ಆಗುತ್ತೆ. ಆದ್ದರಿಂದ ಇದು ಬಹಳ ಆಮೇಲೆ ಇನ್ನೂ ಒಂದು ಮುಖ್ಯವಾಗಿ ಭತ್ತ ಮತ್ತು ಗೋಧಿ ಬೆಳೆ ಸರದಿನಲ್ಲಿ ಗೋಧಿನಲ್ಲಿ ಒಂದು ಮುಖ್ಯವಾದಂತ ಒಂದು ಕಳೆ. ಸಾಮಾನ್ಯವಾಗಿ ಭತ್ತ ಮತ್ತು ಗೋಧಿ ಉತ್ತರ ಭಾರತದಲ್ಲಿ ಇರತಕ್ಕಂತ ಒಂದು ಮುಖ್ಯವಾದಂತ ಬೆಳೆ ಪದ್ಧತಿ. ಅಲ್ಲಿ ಸಾಮಾನ್ಯವಾಗಿ ಗೋಧಿನಲ್ಲಿ ಒಂದು ಫೆಲೇರಿಸ್ ಮೈನರ್ ಅಂತಕ್ಕಂತ ಒಂದು ಕಳೆ ವಿಪರೀತವಾಗಿ ಬರುತ್ತೆ, ಅದನ್ನು ಹತೋಟಿ ಮಾಡತಕ್ಕಂಥದ್ದೇ ಕಷ್ಟ. ಅಂತ ಬೆಳೆನಲ್ಲಿ ನಾವು ಗೋಧಿಗೆ ಬೆಳೆಯಲಾಗಿ ಇತರೆ ಯಾವುದಾದ್ರೂ ಬೇಳೆಕಾಳು ಬೆಳೆಗಳನ್ನು ಬೆಳೆದಾಗ ನಾವು ಆ ಒಂದು ಕಳೆಯನ್ನ ನಿಯಂತ್ರಣ ಮಾಡಬಹುದು. ಆದ್ದರಿಂದ ನಾವು ಬೆಳೆ ಸರದಿನಲ್ಲಿ ಈ ಬೇಳೆಕಾಳು ಬೆಳೆಗಳನ್ನ ಬೆಳೆಯೋದ್ರಿಂದ ನಾವು ಅನೇಕ ಕಳೆಗಳ ಹಾವಳಿಯನ್ನ ಸಹ ಕಡಿಮೆ ಮಾಡಬಹುದು. ಆಮೇಲೆ ಈ ಬೇಳೆಕಾಳು ಬೆಳೆಗಳು ಸಾವಯವ ಕೃಷಿಯಲ್ಲಿ ಅತಿ ಮುಖ್ಯವಾದಂತ ಪಾತ್ರವನ್ನ ವಹಿಸ್ತವೆ. ಯಾಕಂದ್ರೆ ನಿಮ್ಗೆ ತಮಗೆ ಅಲ್ಲೇ ಹೇಳಿದೆ ಈ ಬೇಳೆಕಾಳಿಗೆ ಒಂದು ವಿಶಿಷ್ಟವಾದಂತ ಗುಣ ಇದೆ ಅಂತ, ಅಂದ್ರೆ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನ ಹೀರಿಕೊಂಡು ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡುತ್ತೆ. ಆಮೇಲೆ ಈ ಬೇಳೆಕಾಳು ಬೆಳೆಗಳಲ್ಲಿ ಎಲೆಗಳು ಯಥೇಚ್ಛವಾಗಿ ಉದುರಿ ಮಣ್ಣಿಗೆ ಉದುರಿದಂತ ಎಲೆಗಳು ಸೇರಿಕೊಂಡು ಮಣ್ಣಿನ ಸಾವಯವ ಅಂಶ ಜಾಸ್ತಿಯಾಗಿ, ಅದರಿಂದ ಸಾವಯವ ಕೃಷಿಯಲ್ಲಿ ಈ ಬೇಳೆಕಾಳಿನ ಪಾತ್ರ ಬಹಳ ಮುಖ್ಯ. ಇನ್ನ ಒಂದು ಮುಖ್ಯವಾದಂತ ಅಂಶ ಅಂತಂದ್ರೆ ಬೇಳೆಕಾಳುಗಳು ನಮ್ಮ ಆರೋಗ್ಯಕ್ಕಾಗಿ ಬಹಳ ಮುಖ್ಯ ಪಾತ್ರವನ್ನ ವಹಿಸ್ತವೆ. ಸಾಮಾನ್ಯ ನಾವು ಈ ಬೇಳೆಕಾಳುಗಳನ್ನ ಪೋಷಕಾಂಶಗಳ ಆಹಾರ ಅಂತ ಕರಿತಿದ್ವಿ. ಯಾಕಂತಂದ್ರೆ ಈ ಬೇಳೆಕಾಳಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತ ಪ್ರೋಟೀನು ವಿಟಮಿನ್ಗಳು ಅನೇಕ ಖನಿಜಗಳು ಇರೋದ್ರಿಂದ ನಾವು ಪೋಷಕಾಂಶಗಳ ಆಹಾರ ಅಂತ ಪರಿಗಣಿಸಿ ಇದು ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಈ ಬೇಳೆಕಾಳು ಬೆಳೆಗಳಲ್ಲಿ ಸುಮಾರು 25% ಪ್ರೋಟೀನ್ ಅಂಶ ಇದೆ. ಅಂದ್ರೆ ನಮ್ಮ ಏಕದಳ ಧಾನ್ಯ ಬೆಳೆಗಳಿಗಿಂತ 2-2.5 ಪಟ್ಟು ಪ್ರೋಟೀನ್ ಅಂಶ ಜಾಸ್ತಿ ಇದೆ. ಅಂದ್ರೆ ಗೋಧಿಗಿಂತ ಸುಮಾರು 2 ಪಟ್ಟು ಈ ಪ್ರೋಟೀನ್ ಅಂಶ ಇದೆ. ಈ ಬೇಳೆಕಾಳು ಬೆಳೆಗಳಲ್ಲಿ ಕೆಲವೊಂದು ಅಂಶಗಳು ಅಂದ್ರೆ ಮುಖ್ಯವಾಗಿ ನಾರು, ಕೆಲವೊಂದು ಈ ಹೆಸರು ಅಥವಾ ಹಲಸಂದಿನಲ್ಲಿ ನಾವು ಸಿಪ್ಪೆ ಸಹಿತ ತಿನ್ನೋದ್ರಿಂದ ನಾರಿನ ಅಂಶ ಜಾಸ್ತಿ ಇರುತ್ತೆ. ಸುಮಾರು ನಾರಿನ ಅಂಶ 17-16% ಇರುತ್ತೆ. ಆದರೆ ಏಕದಳ ಧಾನ್ಯ ಬೆಳೆಗಳಲ್ಲಿ ರಾಗಿನಲ್ಲಿ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಇದೆ, ಇತರೆ ಬೆಳೆಗಳಲ್ಲಿ ಬಹಳ ಕಡಿಮೆ ಇದೆ. ಅದೇ ರೀತಿ ಈ ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ರೈಬೋಫ್ಲೇವಿನ್ ಅಥವಾ ನಿಯಾಸಿನ್ ಬಿ ಕಾಂಪ್ಲೆಕ್ಸ್ ಪದಾರ್ಥಗಳು ಸಹ ಜಾಸ್ತಿ ಇದೆ. ರಂಜಕದ ಅಂಶ ಬಹಳ ಜಾಸ್ತಿ ಇದೆ. ಆಮೇಲೆ ಪೊಟ್ಯಾಸಿಯಂ ಅಂಶ ಜಾಸ್ತಿ ಇದೆ. ಈ ಎಲ್ಲ ಅಂಶಗಳು ಬೇಳೆಕಾಳು ಬೆಳೆಗಳಿರೋದ್ರಿಂದ ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಬಹಳ ಮಹತ್ವ ಪಾತ್ರವನ್ನು ವಹಿಸ್ತವೆ. ಈ ಬೇಳೆಕಾಳು ಮತ್ತು ಮಾಂಸದಲ್ಲಿ ಪ್ರೋಟೀನ್ ಅಂಶ ಒಂದೇ. ಬೇಳೆಕಾಳು ಬೆಳೆಗಳು ಮಾಂಸದಲ್ಲಿರ್ತಕ್ಕಂಥ ಪ್ರೋಟೀನ್ ಅಂಶಕ್ಕೆ ಯಾವುದರಲ್ಲಿಯೂ ಕಡಿಮೆ ಇಲ್ಲ. ಆದರೆ ಪ್ರೋಟೀನ್ನಲ್ಲಿ ಈ ಕೊಬ್ಬಿನ ಅಂಶ ಜಾಸ್ತಿ ಇರೋದ್ರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಆದ್ರಿಂದ ನಾವು ನಮ್ಮ ಆಹಾರ ಬೇಳೆಕಾಳುಗಳನ್ನು ನಾವು ಯಾವಾಗಲೂ ಅತಿಯಾಗಿ ಸೇವಿಸೋದ್ರಿಂದ ನಾವು ಒಳ್ಳೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಇದು ಅಲ್ಲದೆ ಸಾಮಾನ್ಯವಾಗಿ ಏಕದಳ ಧಾನ್ಯಗಳಲ್ಲಿ ಕೆಲವೊಂದು ಅಮೈನೋ ಅಂಶಗಳು ಕಡಿಮೆ ಇದ್ದಾವೆ. ಉದಾಹರಣೆಗೆ ಲೈಸಿನ್ ಅಂತಕ್ಕಂತ ಅಮೈನೋ ಆಸಿಡ್ ರಾಗಿ ಅಥವಾ ಜೋಳ ಭತ್ತ ಇಂಥ ಬೆಳೆಗಳಲ್ಲಿ ಕಡಿಮೆ ಇದೆ. ಆದರೆ ಈ ಬೇಳೆಕಾಳಿನಲ್ಲಿ ಲೈಸಿನ್ ಅಂಶ ಜಾಸ್ತಿ ಇದೆ. ಇದೇ ರೀತಿ ಈ ಬೇಳೆಕಾಳಿನಲ್ಲಿ ಕೆಲವೊಂದು ಗಂಧಕ ಇರತಕ್ಕಂತ ಅಮೈನೋ ಆಮ್ಲಗಳು ಅಂದ್ರೆ ಮೀಥಿಯೋನೈನ್ ಅಂತ ಆಮ್ಲಗಳು ಬೇಳೆಕಾಳಿನಲ್ಲಿ ಕಡಿಮೆ, ಆದರೆ ಏಕದಳ ಇದರಲ್ಲಿ ಜಾಸ್ತಿ ಇದೆ. ಅಂದ್ರೆ ನಾವು ಬೇಳೆಕಾಳು ಮತ್ತು ಏಕದಳ ಧಾನ್ಯಗಳನ್ನು ಒಟ್ಟಿಗೆ ಸೇವಿಸಿದಾಗ ನಮ್ಮ ದೇಹಕ್ಕೆ ಬೇಕಾದಂತ ಎಲ್ಲಾ ಪೋಷಕಾಂಶಗಳನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಪ್ರೋಟೀನ್ ಅಂಶ ಕೊರತೆಯಾದ್ರೆ ಹೇಗೆ ನಮ್ಮ ಆರೋಗ್ಯವನ್ನ ಹಾಳು ಮಾಡುತ್ತೆ ಅನ್ನೋದಕ್ಕಿದೆ ಒಂದು ಮುಖ್ಯ ಒಂದು ನಿದರ್ಶನ. ಸೊ ಪ್ರೋಟೀನ್ ಕೊರತೆ ಆದಾಗ ಹೊಟ್ಟೆ ಊದ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಈ ಪ್ರೋಟೀನ್ ಅಂಶ ಕಡಿಮೆ ಆದಾಗ ಹೊಟ್ಟೆ ಊತು ಆಗಿ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ಇನ್ನು ಒಂದು ಮುಖ್ಯ ಅಂಶ ಅಂತಂದ್ರೆ ಈ ಬೇಳೆಕಾಳು ಬೆಳೆನಲ್ಲಿ ನಾರಿನ ಅಂಶ ಜಾಸ್ತಿ. ಬೇಳೆಕಾಳು ಬೆಳೆಗಳಾದಂತ ಹೆಸರು ಅಥವಾ ಉದ್ದು ಸಿಪ್ಪೆಯೊಂದಿಗೆ ನಾವು ತಿಂದಾಗ ಸುಮಾರು ಒಂದು 16% ಅಥವಾ 17% ನಾರಿನಂಶ ಇರುತ್ತೆ. ಈ ನಾರಿನ ಅಂಶ ನಮ್ಮ ದೇಹಕ್ಕೆ ಅದರಲ್ಲೂ ಮುಖ್ಯವಾಗಿ ಜೀರ್ಣಕ್ರಿಯೆಗೆ ಬಹಳ ಅತಿ ಅವಶ್ಯಕವಾದದ್ದು. ಈ ನಾರಿನ ಅಂಶ ದೇಹದ ಆರೋಗ್ಯಕ್ಕೂ ಬಹಳ ಮುಖ್ಯವಾದ, ಹೃದಯದ ಆರೋಗ್ಯಕ್ಕೂ ಸಹ ಬಹಳ ಮುಖ್ಯವಾದದ್ದು. ಯಾಕಂತಂದ್ರೆ ಈ ನಾರಿನಲ್ಲಿ ಎರಡು ತರಹ ನಾರಿನ ಅಂಶ ಇದೆ. ಒಂದು ನೀರಿನಲ್ಲಿ ಕರಗುವ ನಾರಿನ ಅಂಶ ಮತ್ತು ಇನ್ನೊಂದು ನೀರಿನಲ್ಲಿ ಕರಗದ ನಾರಿನ ಅಂಶ. ಈ ನೀರಿನಲ್ಲಿ ಕರಗುವ ನಾರಿನ ಅಂಶ ನಮ್ಮ ಕೊಲೆಸ್ಟ್ರಾಲ್ ಅನ್ನ ಹೀರ್ಕೊಂಡ್ಬಿಟ್ಟು ನಮ್ಮ ದೇಹದಿಂದ ಹೊರಕ್ಕೆ ಹಾಕ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಆದ್ದರಿಂದ ಅನೇಕ ಹೃದಯ ರೋಗಗಳನ್ನ ಹತೋಟಿ ಮಾಡಲಿಕ್ಕೆ ನಾವು ನಮ್ಮ ಆಹಾರ ಪದ್ಧತಿನಲ್ಲಿ ಬೇಳೆಕಾಳುಗಳನ್ನು ಸೇವಿಸುವುದರಿಂದ ನಮ್ಮ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಒಂದು ನೀರಿನಲ್ಲಿ ಕರಗದ ನಾರಿನ ಅಂಶ, ಇದು ನಮ್ಮ ಕರುಳಿನ ಆರೋಗ್ಯಕ್ಕೆ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ನಮ್ಮ ಕರುಳಿನಲ್ಲಿ ಅನೇಕ ಬ್ಯಾಕ್ಟೀರಿಯಾಗಳಿದಾವೆ. ಕೆಲವೊಮ್ಮೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗಿಬಿಟ್ಟು ನಮ್ಮ ದೇಹಕ್ಕೆ ಅವಶ್ಯಕವಾಗಿ ಬೇಕಾದಂತ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಕೆಲವೊಮ್ಮೆ ನಶಿಸಿ ಹೋಗೋದ್ರಿಂದ ಈ ಬೇಳೆಕಾಳನ್ನು ನಾವು ಜಾಸ್ತಿ ತಿಂದಾಗ ನಮ್ಮ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಉತ್ಪಾದನೆ ಜಾಸ್ತಿಯಾಗಿ ನಮ್ಮ ಜೀರ್ಣ ಶಕ್ತಿ ಬಹಳ ಚೆನ್ನಾಗಾಗೋದ್ರಿಂದ ಕರುಳಿನ ಆರೋಗ್ಯದ ಮೇಲೆ ಬೇಳೆಕಾಳು ಒಳ್ಳೆಯ ಪ್ರಭಾವವನ್ನು ಬೀರುತ್ತೆ. ಆಮೇಲೆ ಮಧುಮೇಹ ರೋಗಗಳಿಗೆ, ಸಕ್ಕರೆ ಕಾಯಿಲೆ ಇರತಕ್ಕಂಥ ರೋಗಗಳಿಗೆ ಈ ಬೇಳೆಕಾಳು ಬಹಳ ಮುಖ್ಯ. ಯಾಕಂತಂದ್ರೆ ಸಾಮಾನ್ಯವಾಗಿ ನಾವು ಮಧುಮೇಹ ರೋಗಗಳಿಗೆ ಯಾವಾಗ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ, ಯಾವ ಆಹಾರ ಬೇಗ ಬಿಡುಗಡೆಯಾಗುತ್ತೋ ಅಂತ ಆಹಾರ ವಸ್ತುಗಳು ನಮ್ಮ ದೇಹದ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಜಾಸ್ತಿ ಮಾಡ್ತವೆ. ಆದ್ದರಿಂದ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಸಾಮಾನ್ಯವಾಗಿ ಈ ಬೇಳೆಕಾಳಿನಲ್ಲಿ 55 ಕಡಿಮೆ ಇದೆ, ಆದರೆ ನಮ್ಮ ಅಕ್ಕಿನಲ್ಲಿ ಸುಮಾರು 80 ಕೆಲವೊಮ್ಮೆ 100 ಇರುತ್ತೆ. ಆದ್ದರಿಂದ ನಾವು ಈ ಬೇಳೆಕಾಳುಗಳನ್ನ ನಮ್ಮ ಏಕದಳ ಧಾನ್ಯಗಳನ್ನು ಸೇವಿಸಿದಾಗ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಅಂದ್ರೆ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಇಟ್ಕೊಂಡು ನಮ್ಮ ಆರೋಗ್ಯವನ್ನ ಕಾಪಾಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೂ ಒಂದು ವಿಶೇಷ ಗುಣ ಏನಂತಂದ್ರೆ ಈ ಬೇಳೆಕಾಳಿನಲ್ಲಿ ಕೊಲೆಸ್ಟ್ರಾಲ್ ಇಲ್ಲ. ಸೊ ಆದ್ದರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ಬಹಳ ಉಪಕಾರಿಯಾಗುತ್ತೆ. ಆಮೇಲೆ ಇನ್ನೂ ಒಂದು ಮುಖ್ಯ ವಿಶೇಷ ಗುಣ ಅಂತಂದ್ರೆ ನಮ್ಮ ಬೇಳೆಕಾಳಿನಲ್ಲಿ ಇರ್ತಕ್ಕಂಥ ಕೊಬ್ಬಿನಲ್ಲಿ ಸಾಮಾನ್ಯವಾಗಿ ಅಸಂತೃಪ್ತಿ ಕೊಬ್ಬಿನ ಅಂಶಗಳು ಅಂತ ಇರ್ತವೆ, ಅಂದ್ರೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಅಂಶ ಜಾಸ್ತಿ ಇರೋದ್ರಿಂದ ಇದು ಹೃದಯ ಕಾಯಿಲೆ ಇರತಕ್ಕಂಥ ವ್ಯಕ್ತಿಗಳಿಗೆ ಬಹಳ ಉತ್ತಮವಾದದ್ದು. ಇನ್ನೂ ಒಂದು ಮುಖ್ಯ ಅಂಶ, ಈ ಬೇಳೆಕಾಳಿನಲ್ಲಿ ಅನೇಕ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿದೆ. ನಮ್ಮ ದೇಹಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರತಕ್ಕಂತ ಲಘು ಪೋಷಕಾಂಶಗಳು ಕಬ್ಬಿಣ ಮತ್ತು ಸತು. ಈ ಕಬ್ಬಿಣ ಮತ್ತು ಸತು ಏಕದಳ ಧಾನ್ಯಕ್ಕಿಂತ ಸುಮಾರು 2-3 ಪಟ್ಟು ಜಾಸ್ತಿ ಇರೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಬಹಳ ಬೇಳೆಕಾಳು ಬೆಳೆಗಳ ಉತ್ತಮ ಪಾತ್ರವನ್ನು ವಹಿಸಲಿಕ್ಕೆ ಅನುಕೂಲ ಆಗುತ್ತೆ. ಈ ಬೇಳೆಕಾಳಿನಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಆಗಿರೋದ್ರಿಂದ ನಾವು ರಕ್ತ ಕೊರತೆ ಇರತಕ್ಕಂಥ ರಕ್ತಹೀನತೆಯನ್ನು ನಾವು ಕಡಿಮೆ ಮಾಡಬಹುದು. ಆದ್ದರಿಂದ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ರಕ್ತಹೀನತೆ ಬಹಳ ಜಾಸ್ತಿ, ಆದ್ದರಿಂದ ಆಹಾರದಲ್ಲಿ ಬೇಳೆಕಾಳುಗಳನ್ನ ನಾವು ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಳ್ಳೋದ್ರಿಂದ ಈ ರಕ್ತಹೀನತೆಯನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ಆಮೇಲೆ ಈ ಬೇಳೆಕಾಳಿನ ಇತರೆ ಪೊಟ್ಯಾಸಿಯಂ ಅಂಶ ಜಾಸ್ತಿ ಇದೆ. ಈ ಸೋಡಿಯಂ ಅಂಶಕ್ಕಿಂತ ಪೊಟ್ಯಾಸಿಯಂ ಜಾಸ್ತಿ ಇರೋದ್ರಿಂದ ನಮ್ಮ ರಕ್ತದ ಒತ್ತಡವನ್ನು ಹತೋಟಿ ಮಾಡಲಿಕ್ಕೆ ಬಹಳ ಸಹಾಯಕಾರಿ. ಈ ಸಾಮಾನ್ಯವಾಗಿ ಈ ಬೇಳೆಕಾಳಿನಲ್ಲಿ ಪೊಟ್ಯಾಸಿಯಂ ಅಂಶ ನಮ್ಮ ಏಕದಳ ಧಾನ್ಯಕ್ಕಿಂತ ಇವನ್ನು 2-3 ಪಟ್ಟು ಜಾಸ್ತಿ ಇರೋದ್ರಿಂದ ರಕ್ತದ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೂ ಒಂದು ಮುಖ್ಯವಾದಂತಹ ಅಂಶ ಸೆಲೆನಿಯಂ ಅಂಶ. ಈ ಸೆಲೆನಿಯಂ ಅಂಶ ಬೇಳೆಕಾಳಿನಲ್ಲಿ ಮಾತ್ರ ಇದೆ, ಆದರೆ ಈ ಏಕದಳ ಧಾನ್ಯಗಳ ಇರೋದಿಲ್ಲ. ಇದು ಸೆಲೆನಿಯಂ ಒಂದು ಉತ್ಕರ್ಷಣ ನಿರೋಧಕ ಶಕ್ತಿ ಅಂದ್ರೆ ಆಂಟಿ ಆಕ್ಸಿಡೆಂಟ್ ಅಂದ್ರೆ ಕ್ಯಾನ್ಸರ್ ಅನ್ನ ನಿರೋಧಿಸತಕ್ಕಂತ ಒಂದು ಶಕ್ತಿ ಇದೆ ಬೇಳೆಕಾಳಿನಲ್ಲಿ ಸೆಲೆನಿಯಂ ಇರೋದ್ರಿಂದ. ಈಗ ಸಾಮಾನ್ಯವಾಗಿ ನಮ್ಮ ಆರೋಗ್ಯಕ್ಕೆ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಸುಮಾರು 80 ಬೇಳೆಕಾಳು ಬೇಕು, ಆದರೆ ಈಗ ಲಭ್ಯತೆ ಇರತಕ್ಕಂಥದ್ದು ಕೇವಲ ಒಂದು 37-38 ಮಾತ್ರ. ಆದ್ದರಿಂದ ಬೇಳೆಕಾಳಿನ ಕೊರತೆ ಇದೆ. ಬೇಳೆಕಾಳಿನ ಕೊರತೆ ಇದರಿಂದ ನಮ್ಮಲ್ಲಿ ಈ ಪ್ರೋಟೀನ್ ಅಪೌಷ್ಟಿಕತೆ ಜಾಸ್ತಿ ಇದೆ. ಸುಮಾರು ಬೇಳೆಕಾಳು ಬೆಳಿಗ್ಗೆ 20% ಆಮದು ಮಾಡಿಕೊಳ್ತಿದ್ವಿ, ಅಂದ್ರೆ ನಮಗೆ ಬೇಕಾದಷ್ಟು ಬೇಳೆಕಾಳು ಬೆಳೆಗಳನ್ನು ನಾವು ಬೆಳೀತಿಲ್ಲ. ಆದ್ದರಿಂದ ಈ ಬೇಳೆಕಾಳು ಉತ್ಪಾದನೆಯನ್ನು ಜಾಸ್ತಿ ಮಾಡತಕ್ಕಂಥ ವಿಧಾನಗಳು ಏನಂತಂದ್ರೆ ನಾವು ಈ ಬೇಳೆಕಾಳು ಬೆಳೆಗಳನ್ನು ಅನೇಕ ಬೆಳೆ ಪದ್ಧತಿಗಳನ್ನು ಬೆಳೆಯೋದ್ರಿಂದ ಅವುಗಳ ವಿಸ್ತಾರಣವನ್ನು ಹೆಚ್ಚು ಮಾಡಿಕೊಂಡು ನಾವು ಬೇಳೆಕಾಳು ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಮುಖ್ಯವಾದಂಥದ್ದು ಬೇಳೆಕಾಳು ಬೆಳೆಗಳನ್ನು ಅನೇಕ ಬೆಳೆಗಳಲ್ಲಿ ನಾವು ಮಿಶ್ರ ಬೆಳೆಯಾಗಿ ಬೆಳೆಯಬಹುದು. ಉದಾಹರಣೆಗೆ ನಾವು ರಾಗಿನಲ್ಲಿ ತೊಗರಿಯನ್ನ ಮಿಶ್ರ ಬೆಳೆಯಾಗಿ ಬೆಳಿಬಹುದು, ಅದೇ ರೀತಿ ಶೇಂಗದಲ್ಲಿ ನಾವು ತೊಗರಿಯನ್ನು ಮಿಶ್ರ ಬೆಳೆಯಾಗಿ ಬೆಳಿಬಹುದು. ಆಮೇಲೆ ಇನ್ನೂ ಅತಿ ಮುಖ್ಯವಾದಂತಹ ಮಿಶ್ರ ಬೆಳೆ ಪದ್ಧತಿಗಳಂದ್ರೆ ಜೋಳ ಬೆಳೀತಕ್ಕಂಥ ಪ್ರದೇಶದಲ್ಲಿ, ಹಿಂಗಾರಿ ಜೋಳ ಬೆಳೀತಕ್ಕಂಥ ಪ್ರದೇಶದಲ್ಲಿ ಈ ಕಡಲೆಯನ್ನು ಮಿಶ್ರ ಬೆಳೆಯಾಗಿ ಬೆಳಿಬಹುದು. ಆಮೇಲೆ ಜೋಳ ಮತ್ತು ತೊಗರಿಯನ್ನು ಮಿಶ್ರ ಬೆಳೆ ಬೆಳಿಬಹುದು. ಈ ರೀತಿ ನಾವು ಮಿಶ್ರ ಬೆಳೆಯನ್ನು ಬೆಳೆಯೋದ್ರಿಂದ ಕೊನೆ ಪಕ್ಷ ನಮ್ಮ ಮನೆಗೆ ಬೇಕಾದಷ್ಟು ಬೇಳೆಕಾಳು ಬೆಳೆಗಳನ್ನು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಇನ್ನು ಹೇಳೋದಂತಂದ್ರೆ ಈ ಕುಷ್ಕಿನಲ್ಲಿ ನಾವು ಎಲ್ಲೆಲ್ಲಿ ಕಪ್ಪು ಭೂಮಿ ಇರುತ್ತೋ ಮತ್ತು ಮಳೆಯ ಪ್ರಮಾಣ ಸುಮಾರು 900 ಮಿಲಿಮೀಟರ್ ಅದಕ್ಕಿಂತ ಜಾಸ್ತಿ ಇರುತ್ತೋ ಅಂತ ಪ್ರದೇಶದಲ್ಲಿ ನಾವು ವರ್ಷದಲ್ಲಿ ಒಂದೇ ಬೆಳೆಯನ್ನ ಬೆಳೆಯತಕ್ಕಂತ ಬದಲು ಎರಡು ಬೆಳೆಗಳನ್ನ ಬೆಳೆಯೋದ್ರಿಂದ ಆ ಒಂದು ಬೆಳೆ ಪದ್ಧತಿನಲ್ಲಿ ಬೇಳೆಕಾಳು ಬೆಳೆಗಳನ್ನ ಬೆಳೆದಿದ್ದೆ ನಾವು ಅದರ ಒಂದು ವಿಸ್ತೀರ್ಣವನ್ನ ವಿಸ್ತರಿಸಿ ಬೇಳೆಕಾಳು ಉತ್ಪಾದನೆಯನ್ನ ಜಾಸ್ತಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮುಖ್ಯವಾದಂತ ಎರಡು ಬೆಳೆ ಪದ್ಧತಿಗಳಂತಂದ್ರೆ ಸಾಮಾನ್ಯವಾಗಿ ಈ ಕಪ್ಪು ಭೂಮಿನಲ್ಲಿ ಮುಂಗಾರಿನಲ್ಲಿ ಜೋಳ, ಆಮೇಲೆ ಜೋಳ ಕಟಾವದಾದ ನಂತರ ಹಿಂಗಾರಿನಲ್ಲಿ ಕಡಲೆಯನ್ನು ಬೆಳಿಬಹುದು. ಅದೇ ರೀತಿ ಈ ಕೆಲವೊಂದು ಪ್ರದೇಶದಲ್ಲಿ ಮುಂಗಾರಿನಲ್ಲಿ ಹೆಸರನ್ನು ನಾವು ಆರಾಮಾಗಿ ಬೆಳ್ಕೊಳ್ಬಹುದು, ಹೆಸರು ಬೆಳೆದಾದ ನಂತರ ಹಿಂಗಾರಿನಲ್ಲಿ ಹಿಂಗಾರಿ ಜೋಳ ಬೆಳ್ಕೊಳ್ಬಹುದು. ಈ ರೀತಿ ನಾವು ಎರಡೇ ಬೆಳೆ ಪದ್ಧತಿಗಳನ್ನ ಅನುಸರಿಸಿಕೊಂಡು ನಾವು ಬೇಳೆಕಾಳು ಬೆಳೆಗಳನ್ನ ಬೆಳೆದರೆ ಅವುಗಳ ಉತ್ಪಾದನೆಯನ್ನು ಜಾಸ್ತಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನೂ ಒಂದು ಮುಖ್ಯವಾದ ಅಂಶ ಅಂತಂದ್ರೆ ಭತ್ತ ಕಟಾವಾದ ನಂತರ ನಾವು ಅಲ್ಪಾವಧಿ ಬೇಳೆಕಾಳುಗಳು, ಉದಾಹರಣೆಗೆ ಅಲ್ಪಾವಧಿ ಬೇಳೆಕಾಳುಗಳು ಅಂದ್ರೆ ಉದ್ದು ಅಥವಾ ಹೆಸರು ಬೆಳೆಗಳನ್ನ ಬೆಳೆಯೋದ್ರಿಂದ ನಾವು ಮಣ್ಣಿನ ಒಂದು ಫಲವತ್ತತೆಯನ್ನು ಜಾಸ್ತಿ ಮಾಡಿಕೊಂಡು ಪುನಃ ಭೂಮಿಯ ಒಂದು ಗುಣವನ್ನ ನಾವು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಂಡು ಬರಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿ ಇದುವರೆಗೆ ಪೌಷ್ಟಿಕ ಆಹಾರ ಭದ್ರತೆಯಲ್ಲಿ ಬೆಳೆ ಮತ್ತು ಬೆಳೆಗಳ ಮಹತ್ವ ಈ ಕುರಿತು ಮಾಹಿತಿಯನ್ನ ಬಿಸಿ ಶಂಕರ ಲಿಂಗಪ್ಪ ಅವರಿಂದ ಕೇಳಿದಿರಿ. ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ. ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನ್ರಪ್ಪ ನೀವೆಲ್ಲ ಎಬಿಆರ್ಕೆ ಕಾರ್ಡ್ ಮಾಡಿಸಿದೀರಾ? ಅದೆಲ್ಲ ನಮ್ಗೆ ಆಗಲ್ಲ ಮೇಡಮ್, ಆಧಾರ್ ಕಾರ್ಡ್ ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳು ಹಚ್ಚಕೊಡಕ್ಕೆ ಆಗ್ಲಿಲ್ಲ. ಯಾಕೆ ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠರೋಗಿಗಳು.